ಹಾಕಿದ ಮಗಳೇ ಎನ್ನೆಗೆ ನಮಗ ಯಾರವಾಗೆ ಎಂದೆಗೆ ನಮಗ ಯಾರವಾದೆ ಎಂದೆಗೆ ನಮಗ ಯಾರವಾದೆ ಹಗಲ ಕಾಯಂಗ ಕೇರ ಕಲೆ ಕೊಟ್ಟೆ ನಾನ ಕುಂಬಳ ಕಾಯಂಗ ತುಂಬಿರ ಕಲಕಟ್ಟೆ ನಾಮ ನಾನಾ